ಇದೇ ಕಲಾವಿದರಿಂದ ಆಲಿಸಿ ಇನ್ನೊಂದು ತತ್ವಪದ. ಯಾಕಯರವಾದಿ ಪರರ ಮಾತಿನೊಳಗಾತಿ ಪರರ ಮಾತಿನೊಳಗಾತಿ ಲೋಕದಾಳು ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯಲೆವು ಲೋಕದಾಳು ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯಲೆ ಇದುವರೆಗೆ ಜೇವರ್ಗಿ ತಾಲೂಕು ಹುಲ್ಲೂರು ಗ್ರಾಮದ ದಿಗಂಬರ್ ಪಾಂಚಾಳ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ನಮ್ಮ